ಪ್ರದೀಪ್ ಚೌಹಾಣ್ ಅವರೊಂದಿಗೆ ಸಮಗ್ರ ಕೃಷಿ ಪದ್ಧತಿ ಕುರಿತು ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಮಣ್ಣಿನ ಮಗ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಇವತ್ತು ನಾವು ಐರ್ಸನ್ ಗ್ರಾಮ ಇಂಡಿ ತಾಲೂಕಿನ ಪ್ರದೀಪ್ ಚೌಹಾಣ್ ಅವರ ಹೊಲದಲ್ಲಿದ್ದೀವಿ. ಇವರು ಒಬ್ಬ ವಿದ್ಯಾವಂತ ರೈತ, ಸುಮಾರು 11 ವರ್ಷದಿಂದ ಕೃಷಿ ಮಾಡ್ತಾ ಇದ್ದಾರೆ. ಒಂದ್ ರೀತಿ ನೋಡಕ್ ಹೋದ್ರೆ ಇವರು ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ಸೊ ಇವರನ್ನ ಭೇಟಿಯಾಗಿ ಇವ್ರು ಏನೇನ್ ಮಾಡ್ತಾ ಇದಾರೆ, ಇವರ ಕೃಷಿ ಅನುಭವ ಏನಿದೆ ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರದೀಪ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನೀವು ಆಗ್ಲೇ ಮಾತಾಡ್ಬೇಕಾದ್ರೆ ಹೇಳಿದ್ರಿ ನಾನು ಓದ್ಕೊಂಡು ಒಂದ್ ಕಡೆ ಕೆಲಸ ಮಾಡ್ತಿದ್ದೆ ಅಂತ. ಈ ಕೃಷಿಗೆ ಹೇಗ್ ಬಂದ್ರಿ, ಯಾವಾಗ ಬಂದ್ರಿ, ಏನ್ ಕತೆ? ಸರ್, ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ರಾಮನಗರ. ಇಲ್ಲಿಗೆ ನಾವು ಬಂದಿದ್ದು 2012 ಎಂಡಿಂಗ್ ಅಲ್ಲಿ ನಾವು ಇಲ್ಲಿಗೆ ಬಂದಿದ್ದು. ಸೊ ಈಗ ಒಂದು 11 ವರ್ಷ ಆಯ್ತು ನಾವೀಗ ಅಗ್ರಿಕಲ್ಚರ್ ಶುರು ಮಾಡಿ. ನಾ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ 2008 ಜಾಬ್ ಹೋಯ್ತು. ಅದಾದ್ಮೇಲೆ ಸ್ವಲ್ಪ ಬೇರೆ ಬೇರೆ ಏನೇನೋ ಕೆಲಸಗಳು ಮಾಡಿದ್ವಿ, ಅದ್ರಲ್ಲೇನು ನಮಗೆ ಸಕ್ಸಸ್ ಸಿಗ್ಲಿಲ್ಲ. ಆಮೇಲೆ ನಾನು ನಮ್ಮ ತಂದೆ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ ನಮ್ದೇ ಜಮೀನ್ ಇದೆ ಅಲ್ಲೇ ಹೋಗಿ ಯಾಕೆ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ನಾವು ಸ್ವಲ್ಪ ಪೇಪರ್ ಓದ್ತಾ ಇದ್ದಿದ್ದರಿಂದ ಅಗ್ರಿಕಲ್ಚರ್ ಬಗ್ಗೆ ಸ್ವಲ್ಪ ಸಾಕಷ್ಟು ವಿಷಯಗಳು ನೋಡ್ತಾ ಇದ್ವಿ. ಸೊ ಹಾಗಾಗಿ ನಾವು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಇಲ್ಲಿಗೆ ಬಂದ್ವಿ. ಬಂದ್ಮೇಲೆ ಒಂದೊಂದೇ ಮಾಡ್ತಾ ಹೋಗ್ತಾ ಇದೀವಿ. ನಮಗೆ ಕೃಷಿ ಸ್ವಲ್ಪ ಕೈ ಹಿಡಿದಿದೆ ಈಗ. ಅದಕ್ಕೆ ನಾವು ಹೊರಗಡೆ ಏನು ಕೆಲಸ ಮಾಡ್ತಾ ಇದ್ವಿ ಅದಕ್ಕೂ ಮತ್ತೆ ಇದಕ್ಕೂ ಕಂಪೇರ್ ಮಾಡಿದ್ರೆ ಇಲ್ಲಿ ನಮಗೆ ಹೆಚ್ಚು ಲಾಭ ಅನಿಸ್ತಾ ಇದೆ. ಪ್ರದೀಪ್ ಅವರು, ಎಷ್ಟು ಎಕರೆ ಹೊಲ ಇದೆ ನಿಮ್ಮಲ್ಲಿ? ಸರ್, ಟೋಟಲ್ ನಮ್ದು 12 ಎಕರೆ 13 ಕುಂಟೆ ಇದೆ ಸರ್ ನಮ್ದು. ಅದರಲ್ಲಿ 7 ಎಕರೆ ನಾವ್ ಇಟ್ಕೊಂಡಿದೀವಿ, 5 ಎಕರೆ ಬೇರೆಯವರಿಗೆ ಮಾಡ್ಲಿಕ್ಕೆ ಕೊಟ್ಟಿದೀವಿ. ಯಾಕಂದ್ರೆ ನಮ್ದು ಹೂ ಬೆಳೀತಾ ಇರೋದ್ರಿಂದ ನಮ್ಗೆ ಕಂಟಿನ್ಯೂ ಕೆಲಸಗಳು ಜಾಸ್ತಿ ಇರುತ್ತೆ. 5 ಎಕರೆ ನಮ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಹಾಗಾಗಿ ಅದನ್ನ ಬೇರೆಯವರಿಗೆ ಕಂಡಿಸ್ಕೊಟ್ಬಿಟ್ಟಿದೀವಿ. ಅವರು ಕಬ್ಬು ಮತ್ತೆ ಮೆಕ್ಕೆಜೋಳ ಬೆಳ್ಕೊಳ್ತಾ ಇದಾರೆ. ಅಂದ್ರೆ ಒಟ್ಟಾರೆ ಈಗ 7 ಎಕರೆ ವ್ಯವಸಾಯ ಮಾಡ್ತೀವಿ. 7 ಎಕರೆ ನಾನು ಹ್ಯಾಂಡಲ್ ಮಾಡ್ತಾ ಇದೀನಿ, ನಾನು ಅದನ್ನ ವ್ಯವಸಾಯ ಮಾಡ್ತಾ ಇರೋದು 7 ಎಕರೆ, 5 ಎಕರೆ ಬೇರೆಯವ್ರಿಗೆ ಕೊಟ್ಟಿದೀವಿ. ಈ 7 ಎಕರೆನಲ್ಲಿ ಏನೇನ್ ಬೆಳೀತಿದ್ದೀರಾ ಪ್ರದೀಪ್? ಸರ್, ನಾವಲ್ಲಿ ಹೂ ಬೆಳೀತಾ ಇದೀವಿ, ಮುಖ್ಯವಾಗಿ ಗುಲಾಬಿ ಹೂ ಬೆಳೀತಾ ಇದೀವಿ. ಮತ್ತೆ ಪಾರ್ಸಲಿ ಅಂತೇಳಿ ಒಂದು ಪತ್ರೆ ಬರುತ್ತೆ, ಮತ್ತೆ ಜೆರೇನಿಯಂ ಅಂತ ಒಂದು ತಪ್ಲ ಬರುತ್ತೆ, ಪತ್ರೆ ಅಂತ ಕರಿತೀವಿ. ಅದನ್ನ ಹೂವಿನ ಹಾರಗಳಲ್ಲಿ ಅದನ್ನ ಬಳಸ್ತಾರೆ. ಮತ್ತೆ ಸೀತಾಫಲ ಇದೆ ನಮ್ದು 1.5 ಎಕರೆ, NMK ಗೋಲ್ಡ್ ಅಂತೇಳಿ ಸೀತಾಫಲ ಇದೆ. ಮತ್ತೆ 1.5 ಎಕರೆ ಫಾರೆಸ್ಟ್ ಮಾಡ್ಕೊಂಡಿದೀವಿ, ಮಹಾಗನಿ ಮತ್ತೆ ಬಿದಿರು ಹಚ್ಕೊಂಡಿದೀವಿ. ಅದ್ ಬಿಟ್ರೆ 1.75 ಎಕರೆ ನುಗ್ಗೆ ಮಾಡಿದೀವಿ, ತೊಗರಿ ತಕೊಂಡಿದೀವಿ, ಈಗ ನುಗ್ಗೆ ಉಳ್ಕೊಂಡಿದೆ. ಈಗ ಸೀತಾಫಲಕ್ಕೆ ಬರೋಣ. ಈಗ ಸೀತಾಫಲ ಇದು ಎಷ್ಟು ವರ್ಷಗಳಿಂದ ಇದು ಬೆಳೀತಿದ್ರಿ? ಸರ್, ಈಗ ನಾವು ಗಿಡ ಹಚ್ಚಿ 4 ವರ್ಷ ಆಯ್ತು. ಈಗ 2 ವರ್ಷದಿಂದ ನಾವು ಕ್ರಾಪ್ ತಗೊಳ್ತಾ ಇದೀವಿ. ಚೆನ್ನಾಗಿದೆ ಸರ್, ಅದನ್ನು ಬೆಳೆದಿದ್ದು ಹಣ್ಣೆಲ್ಲ ನಾವು ಬೆಂಗಳೂರು ಮಾರ್ಕೆಟ್ ಕಳಿಸ್ತಾ ಇದೀವಿ. ಈ ಬಾರಿ ನಿಮಗೆ ಹಾರ್ವೆಸ್ಟ್ ಏನದ ಅದು ಕಡಿಮೆ ಅಂತ ಕೇಳುವಂತ, ಯಾಕೆ? ಸರ್, ಇದು ಸೀತಾಫಲ್ಗೆ ನೈಟ್ರೋಜನ್ ಕೊಡಬಾರ್ದಾಗಿತ್ತು, ನನ್ಗೆ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಇಂದ ನಾನು ಇದು ಮಾಡ್ಕೊಂಡ್ವಿ. ಸ್ವಲ್ಪ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ 13-43 ಅನ್ನೋ ಒಂದು ಫರ್ಟಿಲೈಸರ್ ಕೊಟ್ವಿ ನಾವು. ಹಾಗಾಗಿ ಗಿಡಗಳ ಬೆಳವಣಿಗೆ ಜಾಸ್ತಿ ಆಯಿತು, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿ ಫ್ಲವರ್ ಮತ್ತೆ ಫ್ರೂಟ್ ಸೆಟ್ಟಿಂಗ್ ಕಡಿಮೆ ಆಯಿತು, ಹಾಗಾಗಿ ಸ್ವಲ್ಪ ಇಳುವರಿ ಕಡಿಮೆ ಆಯಿತು ಸರ್ ನಮಗೆ ಸಲ. ಅಂದ್ರೆ ಈ ಬಾರಿ ಅದನ್ನ ತಿದ್ಕೊಂಡಿರ? ಹೌದು ಸರ್, ಮಿಸ್ಟೇಕ್ ಮಾಡಿದ್ಮೇಲೆ ಎಲ್ಲಿ ಮಾಡಿದೀವಿ ಅಂತ ಗೊತ್ತಾಗಿದೆ. ಇನ್ನು ನೆಕ್ಸ್ಟ್ ಬರೋ ಹಂಗಾಮ್ನಲ್ಲಿ ನಾವು ಅದನ್ನ ಸರಿ ಮಾಡ್ಕೊಳ್ತೀವಿ. ಈಗ ಆಚೆಗೆ ನೋಡಿದ್ರೆ ಸಾಕಷ್ಟು ನುಗ್ಗೆನು ಬೆಳೆದಿದ್ದೀರಾ, ಇದು ಯಾವ ವೆರೈಟಿ? ಹೂ ಬಿಟ್ಟಿದೆ ಆಗ್ಲೇ, ಇದು ಎಷ್ಟು ವರ್ಷದಿಂದ ಇದನ್ನ ಬೆಳೆದಿರಿ? ಸರ್, ಅದು ನುಗ್ಗೆ ಬಂದು ಭಾಗ್ಯ ತಳಿ ಸರ್, ಅದು ಬಾಗಲಕೋಟೆ ಯೂನಿವರ್ಸಿಟಿ ಅವ್ರ ಕಡೆಯಿಂದ ನಾವು ಇದ್ ಮಾಡ್ಕೊಂಡಿದೀವಿ. ಇದೇ ಮೊದಲನೇ ವರ್ಷ ಸರ್ ನಾವು ಮಾಡ್ಕೊಂಡಿದ್ವಿ. ಇದಕ್ಕಿಂತ ಮುಂಚೆ 1-8 ವರ್ಷದಿಂದ ನಾವು ಮಾಡಿದ್ವಿ. ಆ ಟೈಮ್ನಲ್ಲಿ ಅದು ಕ್ರಾಪ್ ಮುಗೀತು, ಅದು 4 ವರ್ಷ ಆದ್ಮೇಲೆ ಚೇಂಜ್ ಮಾಡ್ಬೇಕಾಗಿತ್ತು, ಅವಾಗ ತೆಗ್ದಿದ್ವಿ, ಈಗ ಮತ್ತೆ ಮಾಡ್ಕೊಂಡಿದೀವಿ. ಇದೇ ಮೊದಲನೇ ವರ್ಷ, ಈಗ ತಗೊಂಡ್ರೆ ಇದು ಮೊದಲನೇ ವರ್ಷ ಸರ್. ಈಗ ಹೂ ಇದೆ, ಅಲ್ಲಲ್ಲಲ್ಲಿ ಕಾಯಿ ಸೆಟ್ಟಿಂಗ್ ಆಗ್ತಾ ಇದೆ. ಅದಕ್ಕೆ ನೀರು ಕಡಿಮೆ ಬೇಕು ಸರ್, ಕಂಪೇರ್ ಮಾಡಿದ್ರೆ ಬೇರೆ ಕ್ರಾಪ್ಗಳು ಕಂಪೇರ್ ಮಾಡಿದ್ರೆ ನೀರು ಕಡಿಮೆ ಬೇಕು, ಹಾಗಾಗಿ ನಾವು ಅದನ್ನ ಮಾಡ್ಕೊಂಡಿದೀವಿ. ಮತ್ತೊಂದು ಮುಖ್ಯವಾದ ಬೆಳೆ ಅಂದ್ರೆ ನಿಮ್ದು ತೋಟಗಾರಿಕೆ ಬೆಳೆ ಅಂದ್ರೆ ಗುಲಾಬಿ ಹೂ. 1-2-3 ವೆರೈಟಿ ಹಾಕಿದೀರಾ ಅನ್ಸುತ್ತೆ, ಇದರ ಕೃಷಿ ಬಗ್ಗೆ ಹೇಳಿ. ಸರ್, ನಾವು ಮಾಡ್ತಾ ಇರೋದು ಗುಲಾಬಿ, ಸಣ್ಣ ಗುಲಾಬಿ ಅಂತ ಬರುತ್ತೆ, ಮಿರಾಬುಲ್ ಅನ್ನೋ ವೆರೈಟಿನಲ್ಲಿ. 2 ವೆರೈಟಿ ಮಾಡಿದೀವಿ, ಒಂದು ಮಿರಾಬುಲ್ ಯೆಲ್ಲೋ ಮತ್ತೆ ಇನ್ನೊಂದು ಮಿರಾಬುಲ್ ರೆಡ್ ಅಂತ ಮಾಡ್ಕೊಂಡಿದೀವಿ. 7 ವರ್ಷದಿಂದ ನಾವು ಗುಲಾಬಿ ಬೆಳೀತಾ ಇದೀವಿ. ನಾವು ಒಂದು 1.5 ಎಕರೆ ತನಕ ಬರುತ್ತೆ ಅದು ಗುಲಾಬಿ ಮಾಡ್ತಾ ಇರೋದು. ಇಲ್ಲಿ ಲೋಕಲ್ ಮಾರ್ಕೆಟ್ ಇಂಡಿ ಕಳಿಸ್ತಾ ಇದೀವಿ, ಮತ್ತೆ ಸೋಲಾಪುರ್ ಮಾರ್ಕೆಟ್ಗೆ ಹೋಗುತ್ತೆ. ಸಾಕಷ್ಟು ಲಾಭ ಇದೆ ಸರ್, ಅದಕ್ಕೂ ಸಲಿತ ನೀರು ಕಡಿಮೆ ಬೇಕು, ಮತ್ತೆ ಸ್ವಲ್ಪ ಮೇಂಟೆನೆನ್ಸ್ ಇದೆ. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಮೇಂಟೆನೆನ್ಸ್ ಮಾಡಿದ್ವಿ ಅಂದ್ರೆ ಒಳ್ಳೆ ಇನ್ಕಮ್ ಇದೆ ಸರ್ ಅದಕ್ಕೆ. ಈ ಕೀಟಬಾಧೆ ಹೇಗೆ? ಸರ್, ಅದಕ್ಕೆ ನಾವು ಕಂಟಿನ್ಯೂಸ್ ಸ್ಪ್ರೇ ತಗೊಳ್ತೀವಿ ಸರ್, ಅದಕ್ಕೆ ಥ್ರಿಪ್ಸ್, ಮೈಟ್ಸ್, ವೈಟ್ ಫ್ಲೇ ಮತ್ತೆ ಸ್ಟೆಂಬೋರರು ಎಲ್ಲಾ ತರದ ಕೀಟಗಳಿದಾವೆ, ಮತ್ತೆ ಫಂಗಸ್ ಜಾಸ್ತಿ ಅಟ್ಯಾಕ್ ಆಗ್ತಾ ಇರುತ್ತೆ. ಅದಕ್ಕೆ ನಾವು ರೆಗ್ಯುಲರ್ ಆಗಿ ಸ್ಪ್ರೇ ಮಾಡ್ತಾ ಇರ್ತೀವಿ, ಎವ್ರಿ 4 ಡೇಸ್ 5 ಡೇಸ್ಗೊಂದ್ಸಲ ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ. ನಾವು ಎಷ್ಟು ಸ್ಪ್ರೇ ಮಾಡ್ತೀವಿ ಅಷ್ಟು ಗಿಡಗಳು ಹೆಲ್ದಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ರೆಗ್ಯುಲರ್ ಸ್ಪ್ರೇ ಮಾಡ್ತಿರ್ತೀವಿ ಅದಕ್ಕೆ. ಈಗ ಅದಕ್ಕೆ ಏನು ಶೈನಿಂಗ್ ಬರ್ಲಿಕ್ಕೆ ಏನೋ ಒಂದು ಮಜ್ಜಿಗೆ ಹಾಕ್ತೀವಿ ಅಂತ ಹೇಳ್ತಿದ್ರೆ, ಮೊದಲು ಯಾವುದೋ ಒಂದು ಕೆಮಿಕಲ್ ಬಳಸ್ತಿದ್ರೆ, ಈಗ ಮಜ್ಜಿಗೆ ಹಾಕ್ತಿದ್ದೀರಾ, ಇದೇನು ಬದಲಾವಣೆ, ಇದರಿಂದ ಏನು ಕಂಡು ಬಂದಿದೆ? ಸರ್, ಮಜ್ಜಿಗೆ ನಾವು ಮೊದಲು ಹೂ ಶೈನಿಂಗ್ ಬರಬೇಕು ಅಂತಂದರೆ ನಾವು ಬೋರಾನ್ ಬಳಸ್ತಾ ಇದ್ವಿ. ಪ್ರತಿ ಸಲ ಸ್ಪ್ರೇ ಮಾಡ್ಬೇಕಾದ್ರೂ ನಾವು ಬೋರಾನ್ ಬಳಸ್ತಾ ಇದ್ವಿ. ಬೋರಾನ್ ಪರ್ ಕೆಜಿ 400 ರೂಪಾಯಿ ಇತ್ತು. ನಾವು ಒಂದ್ಸಲ ಸ್ಪ್ರೇ ಮಾಡೋರು 1/2 ಕೆಜಿ ಬಳಸ್ತಾ ಇದ್ವಿ ನಾವು. ಈಗ ನಾವು ಏನು ಮಾಡ್ತಾ ಇದ್ವಿ, ಹುಳಿ ಮಜ್ಜಿಗೆನ ನಾವು ಬಳಸ್ತಾ ಇದ್ದೀವಿ. ಹುಳಿ ಮಜ್ಜಿಗೆ ಬಳಸ್ತಾ ಇರೋದ್ರಿಂದ ನೀರಿನ pH ಸಹಿತ ಕಡಿಮೆ ಆಗ್ತಾ ಇದೆ, ಮತ್ತು ಹೂವಿನ ಶೈನಿಂಗು ಬರ್ತಾ ಇದೆ. ಸೊ ಇದು ನಾವು ಇದು ಬಳಸ್ತಾ ಇರೋದ್ರಿಂದ ನಮಗೆ ತಿಂಗಳಲ್ಲಿ ಏನಿಲ್ಲ ಅಂತಂದ್ರೂ 5-6 ಸಲ ನಾವು ಸ್ಪ್ರೇ ಮಾಡ್ತಾ ಇದ್ವಿ. ಅಂದರೆ ತಿಂಗಳಿಗೆ ನಮಗೇನಿಲ್ಲ ಅಂದ್ರೂ 1200-1500 ರೂಪಾಯಿ ನಾವು ಬರೀ ಮಜ್ಜಿಗೆಯಿಂದನೇ ಹಾಕ್ತಾ ಇರೋದ್ರಿಂದ ನಮ್ಗೆ ಅಷ್ಟು ಸೇವ್ ಆಗ್ತಾ ಇದೆ, ಮತ್ತು ಒಳ್ಳೆ ರಿಸಲ್ಟ್ ಇದೆ ಆ ಮಜ್ಜಿಗೆಯನ್ನು ನಾವು ಬಳಸ್ತಾ ಇರೋದ್ರಿಂದ. ನಾವೇನು ಹಸು ಮಜ್ಜಿಗೆ ಅಂತ ಏನು ನಾವೇನು ಇದು ಮಾಡಲ್ಲ. ನಮ್ಮಲ್ಲಿ ಯಾವ್ದು ಹಾಲು ಬಂದಿರುತ್ತೆ, ಯಾವ್ದು ಉಳ್ಕೊಂಡಿರುತ್ತೆ, ಅದನ್ನೇ ಮಜ್ಜಿಗೆ ಮಾಡಿ ಬೆಣ್ಣೆ ತಕ್ಕೊಂಡು ಆ ಮಜ್ಜಿಗೆನೇ ನಾವು ಬಳಸ್ತಾ ಇದೀವಿ. ನಮ್ಗೆ ತುಂಬ ರಿಸಲ್ಟ್, ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅದ್ರದ್ದು. ಅಂದ್ರೆ ಅದರಿಂದ ಏನಾಗುತ್ತೆ? ನೀರಿನ pH ಕಡಿಮೆ ಆಗುತ್ತೆ, ಮತ್ತೆ ಹೂವಿನ ಶೈನಿಂಗ್ ಚೆನ್ನಾಗಿ ಬರ್ತಾ ಇದೆ. ಮೊದಲು ನೀರಿನ pH ಕಡಿಮೆ ಮಾಡಲಿಕ್ಕೆ ನಾವು ಬೇರೆ ಕೆಮಿಕಲ್ ಬಳಸ್ತಾ ಇದ್ವಿ ನಾವು. ಸೊ ಈಗ ಅದನ್ನ ಕೆಮಿಕಲ್ ಬಳಸ್ತಾ ಇಲ್ಲ. ನೀರಿನ pH ಆಟೋಮೆಟಿಕ್, ನಮ್ದು ನೀರಿನ pH ಬಂದು 8% ಇದೆ. ನಾವು ಅದನ್ನ ನೀರಿನ ಮಜ್ಜಿಗೆ ಬಳಸೋದ್ರಿಂದ ನಮಗೆ 7.5 or 7.8 ಬಂದ್ಬಿಡುತ್ತೆ pH. ಅದು ಬೆಳೆಗಳಿಗೆ ತುಂಬಾ ಸೂಕ್ತ. 8.5 ಕ್ರಾಸ್ ಆಯ್ತು ಅಂದ್ರೆ ಬೆಳೆಗಳು ತಗೊಳ್ಳಲ್ಲ ಅದನ್ನ. ಬಟ್ ನಮಗೆ ಮಜ್ಜಿಗೆ ಬಳಸ್ತಾ ಇದ್ರೆ ನೀರಿನ pH ಕಡಿಮೆ ಆಗ್ತಾ ಇದೆ, ಮತ್ತೆ ಫಾಸ್ಟ್ ರಿಸಲ್ಟ್ ಸಿಗ್ತಾ ಇದೆ ನಮಗೆ. ಪ್ರದೀಪ್ ಅವರೇ, ಈಗ ನೀವು ಗುಲಾಬಿನ ಬೆಳೀತಾ ಇದ್ದೀರಾ, ಈ ಗುಲಾಬಿಗೆ ಮಾರ್ಕೆಟ್ ಹೇಗಿದೆ, ಅದನ್ನು ಹೇಗೆ ಮಾರುಕಟ್ಟೆ ಮಾಡ್ತೀರಾ? ಸರ್, ನಾವು ಇಲ್ಲೇ ಲೋಕಲ್ ಮಾರ್ಕೆಟ್ಗೆ ಇಂಡಿ ಅಂತ ಇದೆ, ಇಂಡಿನಲ್ಲಿ ನಾವು ಕೊಡ್ತಾ ಇದೀವಿ. 130 ರೂಪಾಯಿ kg ಹಂಗೆ ನಾವು ಇಂಡಿ ಮಾರ್ಕೆಟ್ ಕೊಡ್ತಾ ಇದೀವಿ. ಇಲ್ಲಿ ದಿನ ಒಂದು 15-20 ಕೆಜಿ ತನಕ ನಾವು ಕೊಡ್ತಾ ಇದೀವಿ. ಹೆಚ್ಚಾಗಿದ್ದ ಹೂನ ನಾವು ಸೋಲಾಪುರ್ ಮಾರ್ಕೆಟ್ ಕಳಿಸ್ತೀವಿ. ಅಲ್ಲಿ ಒಂದು 80 ರೂಪಾಯಿಂದ ಹಿಡಿದು 250 ರೂಪಾಯಿ ತನಕ ಸಹಿತ ರೇಟ್ ಸಿಗುತ್ತೆ. ಡಿಪೆಂಡ್ ಅಪಾನ್ ಹಬ್ಬ ಹರಿದಿನಗಳಿಗೆ, ಮದುವೆ ಸೀಸನ್ಗಳಲ್ಲಿ ಜಾಸ್ತಿ ರೇಟ್ ಮಾರಾಟ ಆಗುತ್ತೆ. ಇನ್ನು ಉಳಿದಿದ್ದ ಟೈಮ್ಗಳಲ್ಲಿ ಮಿನಿಮಮ್ ಕಡಿಮೆ ಅಂದ್ರೂ 80 ರೂಪಾಯಿ ರೇಟ್ನಲ್ಲಿ ನಮಗೆ ಮಾರಾಟ ಆಗುತ್ತೆ ಸರ್. ಅಂದ್ರೆ ನಿಮಗೆ ಶ್ರಾವಣ ಮಾಸ ಬಂದ್ರೆ ಲಾಭ ಜಾಸ್ತಿ? ಹಾ ಸರ್, ಹುಣ್ಣಿಮೆ, ಅಮಾವಾಸ್ಯೆ ಮತ್ತೆ ಹಬ್ಬ ಹರಿದಿನಗಳು, ಮದುವೆ ಸೀಸನ್ ಬಂತು ಅಂದ್ರೆ ನಮಗೆ ಜಾತ್ರೆ ಸರ್. ಈಗ ಪ್ರದೀಪ್ ಅವರೇ, ಆಗ್ಲೇ ಹೇಳ್ದಂಗೆ ಇದಕ್ಕೆ ಸಾಕಷ್ಟು ಔಷಧಿಗಳನ್ನ ಸಿಂಪಡಿಸ್ತೀರಾ, ಇದಕ್ಕೆ ಗೊಬ್ಬರ ಏನ್ ಕೊಡ್ತೀರಾ? ಸರ್, ನಾವು ತಿಪ್ಪೆ ಗೊಬ್ಬರನ ನಾವು ಹೆಚ್ಚಾಗಿ ಬಳಕೆ ಮಾಡ್ತೀವಿ. ಅದಲ್ಲದೆ ಮತ್ತೆ ನೀರಿನಲ್ಲಿ ಕರಗುವಂತ ಗೊಬ್ಬರಗಳನ್ನ ಸಹಿತ ನಾವು ಪ್ರತಿ 3 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ನಾವು ಕೊಡ್ತಾ ಹೋಗ್ತೀವಿ. ಅಂದ್ರೆ 13, 40, 13, 19, 53, 54 ಗಿಡದ ಯಾವ ಕಂಡೀಷನ್ ಅಲ್ಲಿ ಇದೆ, ಯಾವ ಸಿಚುವೇಶನ್ ಅಲ್ಲಿ ಇದೆ ನೋಡಿಕೊಂಡು ಅದಕ್ಕೆ ನಾವು ಪ್ರತಿ 3 ಕೆಜಿಯಿಂದ 5 ಕೆಜಿ 3 ದಿನಕ್ಕೆ ಅಥವಾ 5 ದಿನಕ್ಕೊಂದ್ಸಲ ನಾವು ಕೊಡ್ತಾ ಹೋಗ್ತೀವಿ. ಮತ್ತೆ ವೇಸ್ಟ್ ಡಿಕಂಪೋಸರ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀವಿ ಸರ್. ಅದು ವೇಸ್ಟ್ ಡಿಕಂಪೋಸರ್ ಬೆಳೆಗಳಿಗೆ ತುಂಬಾ ಹೆಲ್ಪ್ ಆಗಿ ವರ್ಕ್ ಆಗ್ತಾ ಇದೆ. ನಾವು ರೆಗ್ಯುಲರ್ ಆಗಿ ವೇಸ್ಟ್ ಡಿಕಂಪೋಸರ್ನ ನಾವು ಬಳಸ್ತೀವಿ. ಮತ್ತೆ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಂದ್ಸಲ ನಾವು DAP ಆಗಲಿ 10-26 ಆಗಲಿ ಅದನ್ನು ಸಹಿತ ನಾವು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಕೊಡ್ತೀವಿ. ಅದು ತಿಪ್ಪೆ ಗೊಬ್ಬರ ವರ್ಷದಲ್ಲಿ 2 ಸಲ ಕೊಡ್ತೀವಿ. ಈ ತರ ನಾವು ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದೀವಿ ಸರ್. ಈ ಎರೆ ಗೊಬ್ಬರ ಅದೆಲ್ಲ ಬಳಸಲ್ವಾ ಸರ್? ನಾವೀಗ ವೇಸ್ಟ್ ಡಿಕಂಪೋಸರ್ ಮತ್ತೆ ತಿಪ್ಪೆ ಗೊಬ್ಬರ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಾ ಇರೋದ್ರಿಂದ ನಮ್ಮಲ್ಲಿ ಸಾಕಷ್ಟು ಎರೆಹುಳು ಗೊಬ್ಬರಗಳು ಇದಾವೆ ಸರ್. ಕೆಲವರು ಹೇಳ್ತಾರೆ ನೀವು ಕೆಮಿಕಲ್ ಬಳಸ್ತಾ ಇರೋದ್ರಿಂದ ನಿಮ್ಮಲ್ಲಿ ಎರೆಹುಳ ಗೊಬ್ಬರ ಇರಲ್ಲ ಅಂತ ಹೇಳ್ತಾರೆ. ಸಾಕಷ್ಟು ಜನ ಬಂದು ನೋಡ್ಕೊಂಡು ಹೋಗಿದ್ದಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇರೋದ್ರಿಂದ ಅದು ಭೂಮಿ ಒಳಗಡೆ ಹೋಗಲ್ಲ, ಅದು ಬೇರ್ಗಳ ಹತ್ರನೇ ಉಳ್ಕೊಂಡಿರುತ್ತೆ. ಅದು ಬೇರ್ಗಳು ಅದನ್ನ ತಿನ್ಬಿಡುತ್ತೆ, ಅಂದ್ರೆ ಗೊಬ್ಬರಗಳನ್ನ ತಗೊಂಡ್ಬಿಡುತ್ತೆ. ಹಂಗಾಗಿ ಅದು ಭೂಮಿಗಳಿಗೆ ಅಷ್ಟೇ ಎಫೆಕ್ಟ್ ಆಗ್ತಾ ಇಲ್ಲ. ನಮ್ಮಲ್ಲಿ ಸಾಕಷ್ಟು ಎರೆಹುಳುಗಳು ಇದಾವೆ ಸರ್ ನಮಗೆ. ಮತ್ತೆ ನಾವು ಮಲ್ಚಿಂಗ್ ಮಾಡ್ತೀವಿ ಸರ್. ಅಂದ್ರೆ ಈಗ ಅಗ್ರಿಕಲ್ಚರ್ ವೇಸ್ಟ್ ಏನಿರುತ್ತೆ, ಮೆಕ್ಕೆಜೋಳ ಕಣ್ಕಿ ಇರ್ಬೋದು ಅಥವಾ ಕಬ್ಬಿನ ರೌದಿ, ಕಬ್ಬಿನ ವಾಡಿಗಳು ಏನಿರುತ್ತೆ, ವೇಸ್ಟ್ ಏನಿರುತ್ತೆ, ಅದನ್ನು ಸಹಿತ ನಾವು ಗುಲಾಬಿಗಳಲ್ಲಿ ಮಲ್ಚಿಂಗ್ ಮಾಡ್ಬಿಡ್ತೀವಿ. ಮಲ್ಚಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೆಲ ಯಾವಾಗ್ಲೂ ತೇವಾಂಶ ಇಟ್ಕೊಂಡಿರುತ್ತೆ, ಹುಲ್ಲಾಗಲ್ಲ, ಮತ್ತೆ ಅದೇ ಕೊಳತು ಗೊಬ್ಬರ ಆಗ್ಬಿಡತ್ತೆ ಸರ್. ಈ ರೀತಿ ಮಾಡ್ಕೊಂಡು ನಾವು ಅದನ್ನ ಗೊಬ್ಬರಗಳ ಬಳಕೆನ ಮಾಡ್ಕೊಳ್ತಾ ಇದೀವಿ ಸರ್. ಈ ಮಲ್ಚಿಂಗ್ ಮಾಡ್ಲಿಕ್ಕೆ ಕೆಲವರು ಪ್ಲಾಸ್ಟಿಕ್ ಬಳಸ್ತಾರೆ, ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಸರ್? ಇದು ನಾವು ಪ್ಲಾಸ್ಟಿಕ್ ಬಳಸೋದ್ರಿಂದ ತೇವಾಂಶ ಇರುತ್ತೆ ಮತ್ತೆ ಹುಲ್ ಬೆಳೆಯಲ್ಲ. ಆದ್ರೆ ಇದು ನಾವು ಲೈವ್ ವೇಸ್ಟ್ ಅಂದ್ರೆ ಅಗ್ರಿಕಲ್ಚರ್ ವೇಸ್ಟ್ ಬಳಸೋದ್ರಿಂದ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗ್ಬಿಡತ್ತೆ, ಮತ್ತೆ ಗಿಡಗಳಿಗೂ ಹೆಲ್ಪ್ ಆಗುತ್ತೆ ಸರ್. ಅಂದ್ರೆ ಗಾಳಿ ಆಡುತ್ತೆ ನಾವು ಅಗ್ರಿಕಲ್ಚರ್ ವೇಸ್ಟ್ ಹಾಕೋದ್ರಿಂದ. ಪ್ಲಾಸ್ಟಿಕ್ ಹಾಕೋದ್ರಿಂದ ಬೇರ್ಗಳಿಗೆ ಗಾಳಿ ಆಡಲ್ಲ, ಉಷ್ಣಾಂಶ ಜಾಸ್ತಿ. ಹೌದು ಸರ್, ಅದು ಜಾಸ್ತಿ ಆಗುತ್ತೆ. ಇದು ಗಾಳಿ ಆಡೋದ್ರಿಂದ ಬೇರ್ಗಳಿಗೆ ಏನು ತೊಂದರೆ ಆಗಲ್ಲ ಸರ್. ಸೊ ನಾವು ಜಾಸ್ತಿ ಅಗ್ರಿಕಲ್ಚರ್ ವೇಸ್ಟೇ ಬಳಸಿ ಅಂತೇಳಿ ರೆಕಮೆಂಡ್ ಮಾಡ್ತೀವಿ ಸರ್. ಇದ್ರ ಜೊತೆಗೆ ನೀವು ಪ್ಯಾರ್ಸ್ಲಿ ಏನೋ ಬೆಳೀತಾ ಇದ್ದೀರಾ, ಸೊ ಅದ್ರ ಬಗ್ಗೆ ಹೇಳಿ. ಸರ್, ಅದು ಪಾರ್ಸ್ಲಿ ಬಂದು ಕೊತ್ತಂಬರಿ ಬೀಜದ್ದು ಇನ್ನೊಂದು ವರ್ಷನ್ ಅದು. ಸೊ ಅದನ್ನ ಚೈನೀಸ್ ಫುಡ್ ಅಲ್ಲಿ ಅದನ್ನ ಬಳಸ್ತಾರೆ. ನಾವಿಲ್ಲಿ ಅದನ್ನ ಹೂ ಮಾಡ್ತಾರಲ್ಲ, ನಾವೇನು ಹೂ ಮಾರ್ಕೆಟ್ ಸಪ್ಲೈ ಮಾಡ್ತಾ ಇದ್ದಲ್ಲ, ಅವ್ರ ಅದನ್ನ ಹೂವಿನ ಹಾರದಲ್ಲಿ ಮಧ್ಯೆ ಬಳಸ್ತಾರೆ ಅದನ್ನ. ಅದು ತುಂಬಾ ಚೆನ್ನಾಗಿದೆ ಮಾರ್ಕೆಟ್. ಇಲ್ಲಿ ಇಂಡಿನಲ್ಲಿ ನಾವು 100 ರೂಪಾಯಿ ಕೆ ಜಿ ಹಂಗೆ ನಾವು ಇಂಡಿ ಮಾರ್ಕೆಟ್ ಕೊಡ್ತಾ ಇದೀವಿ. ಸೋಲಾಪುರದಲ್ಲ ಸಹಿತ ಒಂದು 60 ರೂಪಾಯಿಂದ 120 ರೂಪಾಯಿ 130 ರೂಪಾಯಿ ಡಿಪೆಂಡ್ ಮಾರ್ಕೆಟ್ ಮೇಲೆ ಹೇಗಿರುತ್ತೆ ಅದ್ರ ಮೇಲೆ ಇದಾಗುತ್ತೆ. ನಾವಿಲ್ಲೇ ಲೋಕಲ್ ಮಾರ್ಕೆಟ್ ಕವರ್ ಮಾಡ್ತಾ 100 ರೂಪಾಯಿ ಕೆ ಜಿ ಹಂಗೆ ಕೊಡ್ತಾ ಇದೀವಿ. ಅದು ಚೆನ್ನಾಗಿದೆ ಸರ್. ಅದು ಒಂದ್ಸಲ ನಾವು ಪ್ಲಾಂಟೇಷನ್ ಮಾಡಿದ್ವಿ ಅಂದ್ರೆ 8 ತಿಂಗಳು ಬರುತ್ತೆ. ಪ್ರತಿದಿನ ಒಂದು 10 ಕೆಜಿ 12 ಕೆಜಿ ಹಂಗೆ ಪ್ರತಿದಿನ ಹೋಗುತ್ತೆ. ಹಬ್ಬ ಹುಣ್ಣಿಮೆ ದಿನ ಅಥವಾ ಅಮಾಸ್ಯಗಳಲ್ಲಿ ಅದು ಜಾಸ್ತಿ ಬೇಡಿಕೆ ಇರುತ್ತೆ. ಆವಾಗ ಒಂದು 15 ಕೆಜಿ 25 ಕೆಜಿ ತನಕ ನಾವು ಡಿಪೆಂಡ್ ಅಪಾನ್ ಮಾರ್ಕೆಟ್ ಇದ್ದಂಗೆ ನಾವು ಕೊಡ್ತೀವಿ. ಅವಾಗ ಸಹಿತ 100 ರೂಪಾಯಿ ಕೆ ಜಿ ಹಂಗೆ ಕೊಡ್ತೀವಿ. ನಮಗೆ ಪ್ರತಿ ತಿಂಗಳು ಏನಿಲ್ಲ ಅಂತಂದ್ರೂ ಪಾರ್ಸ್ಲಿಂದನೇ ನಮಗೊಂದು 25-30 ರೂಪಾಯಿ ತನಕ ನಮ್ಗೆ ಆದಾಯ ಬರ್ತಾ ಇದೆ. ಮತ್ತು ಖರ್ಚು ತುಂಬ ಕಡಿಮೆ ಇದೆ ಅದಕ್ಕೆ. ನಿರ್ವಹಣೆ ಎಲ್ಲ ಹೇಗೆ ಸರ್? ಮಾಮೂಲಿ ನಾವೇನು ಗುಲಾಬಿಗೆ ಏನು ಸ್ಪ್ರೇ ಮಾಡ್ತೀವಿ ಅದೇ ಟೈಮಲ್ಲಿ ಅದನ್ನು ಸ್ಪ್ರೇ ಮಾಡಿಬಿಡ್ತೀವಿ. ಗುಲಾಬಿಗೇನು ಫರ್ಟಿಲೈಸರ್ ಕೊಡ್ತಿರ್ತೀವಿ ಅದೇ ಫರ್ಟಿಲೈಸರ್ ಅದಕ್ಕೆ ಹೋಗ್ಬಿಡುತ್ತೆ. ಅದಕ್ಕೊಂದು ಸಹಿತ ಫುಡ್ ಬೇಕು ಸರ್. ಅದಕ್ಕೆ ನಾವೆಷ್ಟು ಚೆನ್ನಾಗಿ ಅದಕ್ಕೆ ನಾವು ಫುಡ್ಡು ಮತ್ತು ಮೇಂಟೆನೆನ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅದು. ಗುಲಾಬಿ ಕಂಪೇರ್ ಮಾಡಿದ್ರೆ ಮೇಂಟೆನೆನ್ಸ್ ಕಡಿಮೆ, ಟೆಂಪರೇಚರ್ ಜಾಸ್ತಿ ಆದರೂ ಕಡಿಮೆ ಆದ್ರೂ ಅದಕ್ಕೇನು ಅಷ್ಟು ತೊಂದರೆ ಆಗಲ್ಲ. ಆದರೆ ಗುಲಾಬಿಗೆ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಬಟ್ ಅದು ಏನಿಲ್ಲ, ಅದು ನಾವು ಕರೆಕ್ಟಾಗಿ ಫರ್ಟಿಲೈಸರ್ ಕೊಡ್ತಾ ಹೋಗ್ಬಿಟ್ವಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಈಗ ಮುಖ್ಯವಾಗಿ ಪಾರ್ಸ್ಲಿ ಬಳಸೋದು ಆಹಾರದಲ್ಲಿ, ಆದರೆ ನೀವು ಈ ಒಂದು ಸ್ಥಳೀಯ ಮಾರುಕಟ್ಟೆ ಕೊಟ್ಟು ಅದು ಹೂವಿನ ಜೊತೆ ಬಳಸ್ತಾ ಇದ್ದಾರೆ. ಈಗ ಇದನ್ನ ನೀವು ನಗರಗಳಿಗೆ ಕಳಿಸಿದ್ರೆ ಅಲ್ಲಿ ಹೆಚ್ಚು ಲಾಭ ಗಳಿಸಬಹುದಲ್ಲ ಸರ್? ಅದು ನಾವು ಮಹಾನಗರಗಳಿಗೆ ಕಳಿಸಬೇಕಾಗುತ್ತೆ. ಬೆಂಗಳೂರು, ಪೂನಾ, ಬಾಂಬೆ, ಹೈದರಾಬಾದ್ ಅಲ್ಲಿಗೆ ಹೋದ್ರೆ ಅಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾರೆ. ಇಲ್ಲಿ ನಮ್ಮ ಸಣ್ಣ ಪುಟ್ಟ ಸಿಟಿಗಳಲ್ಲಿ ಅದ್ರದ್ದು ಬಳಕೆ ಕಡಿಮೆ ಸರ್. ಸೋಲಾಪುರದಲ್ಲಿ ಬಳಸ್ತಾರೆ, ಅದ್ರ ಸ್ವಲ್ಪ ಕಡಿಮೆ ಇದೆ ಅಲ್ಲಿ, ಅಂತ ಏನು ಬೇಡಿಕೆ ಏನಿಲ್ಲ. ಸೊ ಹಾಗಾಗಿ ನಾವು ಅದನ್ನ ಹೂವಿನಲ್ಲೇ ಜಾಸ್ತಿ ಬಳಸೋದ್ರಿಂದ ನಾವು ಹೂವಿನವ್ರಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ಸರ್ ಅದನ್ನ. ಈಗ ಇದ್ರ ಜೊತೆಗೆ ಒಂದು ಫಾರೆಸ್ಟ್ರಿ ಮಾಡಿದೀರಾ, ಬಿದಿರು ಬೆಳೆಸಿದಿರಾ, ಜೊತೆಗೆ ಮಹಾಗನಿಯನ್ನು ಬೆಳೆಸಿದಿರಾ ಅನ್ಸುತ್ತೆ. ಇದು ಎಷ್ಟು ಎಕರೆನಲ್ಲಿ ಕೃಷಿ ಮಾಡಿದಿರಿ ಸರ್? ಅರಣ್ಯ ಕೃಷಿ ಬಂದು ನಾವು 2.5 ಎಕರೆನಲ್ಲಿ ಮಾಡ್ತಾ ಇದೀವಿ. 1,000 ಮಹಾಗನಿ ಕೂತಿದ್ದಾವೆ, 1.5 ಸಾವಿರ ಬಿದಿರು ಕುಡಿಸಿದೀವಿ. ಒಂದು 8-9 ವರ್ಷ ಆಯ್ತು ಮಹಾಗನಿ ಹಾಕಿ, ಬಿದಿರು 4 ವರ್ಷ ಆಯ್ತು ಸರ್ ಮಾಡಿಕೊಂಡು. ಅಂದ್ರೆ ನನಗೆ ಅದೊಂದಿಷ್ಟು ವೇಸ್ಟ್ ಲ್ಯಾಂಡ್ ಇತ್ತು. ಅದು ಅದು ಮಳೆ ಜಾಸ್ತಿ ಆದಾಗ ಅದು ನೀರು ಹತ್ತಾ ಇತ್ತು, ಮತ್ತೆ ಕೆನಲ್ನಲ್ಲಿ ಏನಾದ್ರು ನೀರು ಬಿಟ್ಟಾಗ ನಮ್ದ್ರಲ್ಲಿ ತೆಗ್ಗಿರೋದ್ರಿಂದ ಸ್ವಲ್ಪ ನೀರು ಹೊಸರು ಬಂದಷ್ಟು ವೇಸ್ಟ್ ಲ್ಯಾಂಡ್ ಆಗಿತ್ತದು. ಆಮೇಲೆ ನಾವು ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನಮ್ಗೆ ಆ ಟೈಮಲ್ಲಿ. ಹಾಗಾಗಿ ಅಲ್ಲಿ ನಾವು ಒಂದು ಅರಣ್ಯ ಕೃಷಿ ಅಂತ ಮಾಡ್ಕೊಂಡ್ವಿ. ನಮಗೆ ಅಂದ್ರೆ ಮುಂದಿನ ಫ್ಯೂಚರ್ ಪ್ಲಾನ್ ಮಾಡಿದ್ವಿ ನಾವು. ನಾಳೆ ನಮ್ಮ ಮಕ್ಳಿಗೆ ಎಜುಕೇಶನ್ ಟೈಮಿಗೆ ಬಂದಾಗ ಆ ಟೈಮಿಗೆ ಅದನ್ನ ನಾವು ಕಟಾವು ಬರೋ ತರ ಪ್ಲಾನ್ ಮಾಡಿಕೊಂಡು ನಾವು ಮಹಾಗನಿ ಮಾಡಿದ್ವಿ. ಮಧ್ಯೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು ಮತ್ತೆ ಯಾಕೆ ಬೇರೆ ಏನಾದ್ರೂ ಬೆಳಿಬಾರ್ದು, ಕೆಲವರೆಲ್ಲ ಶ್ರೀಗಂಧದ್ದು ಸ್ವಲ್ಪ ಟ್ರೆಂಡ್ ಇತ್ತು ಅವಾಗ. ನಮ್ಗೇನು ಅನಿಸ್ತು, ಶ್ರೀಗಂಧ ಆದ್ರೆ ನಾವು ಅದನ್ನ ಕಾಯೋದು ಕಷ್ಟ ಆಗುತ್ತೆ, ಹಾಗಾಗಿ ನಾವು ಬೇರೆ ಪ್ಲಾನ್ ಮಾಡ್ಕೊಬೇಕು ಅಂತೇಳಿ ಅಲ್ಲಿ ನಾವು ಬಿದಿರು ಮಾಡ್ಕೊಂಡಿದ್ವಿ. ಈಗ 4 ವರ್ಷ ಆಯ್ತು ಸರ್ ಬಿದಿರು, ಚೆನ್ನಾಗಿ ಬಂದಿದೆ ಸರ್. ಈಗ ಅಂದ್ರೆ ಇವೆಲ್ಲ ಕಟಾವ್ಗೆ ಯಾವಾಗ ಬರುತ್ತೆ ಸರ್? ಬಿದಿರು ಬಂದು 5ನೇ ವರ್ಷಕ್ಕೆ ಕಟಾವ್ ಆಗುತ್ತೆ ಸರ್. ಅದು ನಮ್ಮ ಭಾಗದಲ್ಲಿ ಸ್ವಲ್ಪ ನೈಟ್ರೋಜನ್ ಬೇಕು ಸರ್. ಅದಕ್ಕೆ ನಮ್ಮಲ್ಲಿ ನೈಟ್ರೋಜನ್ ಕಡಿಮೆ, ಅಂದ್ರೆ ಮಳೆ ಜಾಸ್ತಿ ಬೀಳೋ ಜಾಗದಲ್ಲಿ ಏನಾಗುತ್ತೆ, ವಾತಾವರಣದಿಂದ ಅದಕ್ಕೆ ನೈಟ್ರೋಜನ್ ಸಿಕ್ಬಿಡುತ್ತೆ, ಅದು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ಬಿಡುತ್ತೆ. ನಮ್ಮ ಭಾಗದಲ್ಲಿ ಮಳೆ ಕಡಿಮೆ ಇರೋದ್ರಿಂದ ನೈಟ್ರೋಜನ್ ಸ್ವಲ್ಪ ಕಡಿಮೆ, ಬಟ್ ನಾವು ನೈಟ್ರೋಜನ್ ಕೊಡ್ಬೇಕು ಸರ್ ಅದಕ್ಕೆ. ಅಂದ್ರೆ ಯೂರಿಯಾ ಅವಾಗವಾಗ ನಾವು ಹಾಕ್ತಾ ಇರಬೇಕಾಗುತ್ತೆ. ಆದ್ರೆ ನಾವು ಇಲ್ಲಿ ತನಕ ಅದಕ್ಕೇನು ಫರ್ಟಿಲೈಸರ್ ಹಾಕಿಲ್ಲ ನಾವು ಇಲ್ಲಿ ತನಕ, ಯಾಕೆಂದ್ರೆ ಅಲ್ಲೇ ಸಾಕಷ್ಟು ಎಲೆಗಳು ಉದ್ರೆ ಅಲ್ಲೇ ಬರುತ್ತೆ ಅಂತ ಇದಾಗುತ್ತೆ ಅಂತ ಅನ್ಕೊಂಡು ಹೇಗೆ ಬರುತ್ತೆ ಹಾಗೆ ಅಂತೇಳಿ ಇದ್ ಮಾಡ್ತಾ ಇದೀವಿ. ನಾವ್ ಇಲ್ಲಿ ತನಕ ಯಾವ್ದು ಫರ್ಟಿಲೈಸರ್ ಕೊಟ್ಟಿಲ್ಲ ಅದಕ್ಕೆ. ಈ ಬಿದಿರನ್ ನೋಡಿದ್ರೆ ಅದರ ಬೆಳವಣಿಗೆ ಏನಿದೆ ಅದು ಸಾಕಷ್ಟು ಕುಂಠಿತ ಆಗಿದೆ ಅನ್ಸುತ್ತೆ. ಹೌದು ಸರ್, ಇಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ ಮೊದಲನೇದಾಗಿ. ಅದಕ್ಕೆ ನೈಟ್ರೋಜನ್ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ನೈಟ್ರೋಜನ್ ಕೊಡಬೇಕು, ಮತ್ತೆ ನೀರು ಜಾಸ್ತಿ ಕೊಡಬೇಕು. ಪ್ರತಿದಿನ ಅದಕ್ಕೆ 2 ಗಂಟೆ ನೀರು ಕೊಡಬೇಕು ಸರ್. ನಾವು ಅಪ್ ಟು ಡಿಸೆಂಬರ್ ತನಕ ನಾವು ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬಹುದು. ಡಿಸೆಂಬರ್ ಆದ್ಮೇಲೆ ನಮಗೆ ಸ್ವಲ್ಪ ನೀರಿನ ಸಮಸ್ಯೆ ಬರೋದ್ರಿಂದ ಹಾರ್ಟಿಕಲ್ಚರ್ ಕ್ರಾಪ್ಗಳಿಗೆ ನೀರಿನ ಕೊರತೆ ಬರುತ್ತೆ ಅಂದ್ಬಿಟ್ಟು ನಾವು ಅದಕ್ಕೆ ನೀರು ಕೊಡ್ತಾ ಇಲ್ಲ ಸರ್. ಅದಕ್ಕೆ ಕೆನಲ್ ನೀರು ಬಂದಾಗ ನೀರು ಹಾಯಿಸ್ಬಿಡ್ತೀವಿ, ಅದ್ ಬಿಟ್ರೆ ಮತ್ತೆ ನೀರು ಕೊಡಲ್ಲ. ಸೊ ಹಂಗಾಗಿ ಅದಕ್ಕೆ ನೀರಿನ ಕೊರತೆ ಆಗಿ ಅಷ್ಟು ಗಿಡಗಳು ಬೆಳವಣಿಗೆ ಆಗಿಲ್ಲ ಸರ್. ಅದು ಈಗ ಇಷ್ಟೆಲ್ಲ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ, ನೀರಿನ ನಿರ್ವಹಣೆ ಹೇಗೆ ಮಾಡ್ತೀರಾ, ನೀರಿನ ಮೂಲ ಏನಿದೆ ಸರ್? ನಮ್ದು ಒಂದು ಬಾವಿ ಇದೆ, ಒಂದು ಬೋರ್ ಇದೆ ನಮ್ಮಲ್ಲಿ. ಮತ್ತೆ ಕೆನಲ್ ನೀರು ಬಂದಾಗ ನಾವು ನೀರನ್ನ ನಾವೇನು ಫಾರೆಸ್ಟ್ ನೀರು ಕೊಡ್ತೀವಲ್ಲ ಅದೇ ನೀರು ಬಸದು ಬಾವಿಗೆ ಬಂದು ಸ್ಟಾಕ್ ಆಗುತ್ತೆ. ಮೇನ್ ನಾವು ಡಿಪೆಂಡ್ ಆಗಿರೋದು ಕೆನಲ್ ಮೇಲೆ. ಕೆನಲ್ ನೀರು ಬಂತು ಅಂದ್ರೆ ನಮ್ಗೆ ನೀರು ಸಫಿಷಿಯಂಟ್ ಆಗುತ್ತೆ. ಕೆನಲ್ ಬಂತು ಅಂದ್ರೆ ಒಂದು 3 ತಿಂಗಳು ನಾವು ನೀರಿಂದ ಏನು ನಮಗೆ ಸಮಸ್ಯೆ ಬರಲ್ಲ. ಮತ್ತೆ ನಾವೆಲ್ಲ ಡ್ರಿಪ್ ನಲ್ಲಿ ನಾವು ಇರಿಗೇಷನ್ ಮಾಡ್ತೀವಿ ಸರ್. ಅದೇನು ಫಾರೆಸ್ಟ್ರಿಗೆ ಮಾತ್ರ ನಾವು ಕೆನಲ್ ನೀರು ಬಂದಾಗ ಹಾಯಿಸ್ತೀವಿ ಅನ್ನೋದು ಬಿಟ್ರೆ ಇನ್ನು ಉಳಿದಿದೆಲ್ಲ ನಮ್ದು ಪೂರ್ತಿ ಡ್ರಿಪ್. ಯಾವುದು ಸಂಖ್ಯೆ ತಗೊಂಡು ನಾವು ಕಟ್ಟೆ ಹೊಳಸುವಂಥದ್ದು ಯಾವ್ದನ್ನು ಇಟ್ಕೊಂಡಿದ್ ಇದು ಮಾಡ್ಕೊಂಡಿಲ್ಲ, ಎಲ್ಲ ಡ್ರಿಪ್ ಮೇಲೆ ನಾವು ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಅಂದ್ರೆ ನೀರಿನ ಪ್ರಮಾಣ ಸಾಕಾಗುತ್ತಾ ಈ ವರ್ಷ? ಸ್ವಲ್ಪ ತೊಂದರೆ ಆಗುತ್ತೆ ಸರ್ ನಮಗೆ. ಈ ವರ್ಷ ಮಳೆ ಕಡಿಮೆ ಇರೋದ್ರಿಂದ ಮತ್ತೆ ಚಾನಲಲ್ಲೂ ನೀರು ಬರದೇ ಇರೋದ್ರಿಂದ ಈ ವರ್ಷ ಸ್ವಲ್ಪ ತೊಂದರೆ ಆಗುತ್ತೆ. ಈ ಕಳೆದ ಒಂದು 3 ವರ್ಷದಲ್ಲಿ ನಮ್ಗೇನು ಸಮಸ್ಯೆ ಆಗಿಲ್ಲ. 4 ವರ್ಷಕ್ಕೆ ಒಂದ್ಸಲ ಬರಗಾಲ ಬರುತ್ತೆ, ಆ 4ನೇ ವರ್ಷ ಮಾತ್ರ ನಮಗೆ ಸಮಸ್ಯೆ ಆಗಿದೆ, ಇನ್ನು ಉಳಿದ 3 ವರ್ಷ ನಮ್ಗೇನು ಸಮಸ್ಯೆ ಆಗಿಲ್ಲ. ಇಷ್ಟೆಲ್ಲ ಕೃಷಿ ಜೊತೆಗೆ ಕೋಳಿ ಸಾಕಣೆನು ಮಾಡ್ತಿದ್ದೀರ, ಇಲ್ಲಿ ನೋಡಿದ್ರೆ ಕೋಳಿ ಸಾಕಷ್ಟು ಕಾಣಿಸ್ತಾ ಇದೆ, ಎಷ್ಟು ಕೋಳಿ ಸಾಕಿದ್ದೀರಾ, ಇದು ಯಾವಾಗಿಂದ ಪ್ರಾರಂಭ ಮಾಡಿದ್ರಿ? ಸರ್, ಈಗ ನಾವು ಹೇಗೆ ಹೂವಿಂದ ಏನು ರೆಗ್ಯುಲರ್ ಇನ್ಕಮ್ ನೋಡ್ಕೊಳ್ತಾ ಇದೀವಿ, ಅದೇ ತರ ಒಂದು ಇನ್ನೊಂದು ಸೈಡ್ ಇನ್ಕಮ್ ನಮಗೆ ಬೇಕಾಗಿತ್ತು, ಕೆಲಸ ಕಡಿಮೆ ಬೇಕಾಗಿತ್ತು, ಹಾಗೆ ನಮ್ಗೆ ಇನ್ಕಮ್ ಬರಬೇಕು, ಆ ರೀತಿ ನಾವು ಪ್ಲಾನ್ ಮಾಡ್ತಾ ಇದ್ವಿ. ನಮ್ಮ ತಂದೆಯವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ನಾವು ಬೇರೆ ಬೇರೆ ಪ್ಲಾನ್ ಮಾಡಿದ್ವಿ, ಕೋಳಿ ಮತ್ತೆ ಕುರಿ ಇವೆರಡು ಪ್ಲಾನ್ ಮಾಡಿದ್ವಿ. ನಮಗೆ ಕುರಿ ಸ್ವಲ್ಪ ನಮ್ದು ರೆಗ್ಯುಲರ್ ಕೆಲಸ ಜಾಸ್ತಿ ಇರೋದ್ರಿಂದ ನಮಗೆ ಕೋಳಿ ಸಾಕಾಣಿಕೆಗೆ ಅನುಕೂಲ ಅನಿಸ್ತು. ಕುರಿದು ಸ್ವಲ್ಪ ಟೈಮ್ ಕೇಳ್ತಾ ಇತ್ತು, ಅದಕ್ಕೆ ಸ್ವಲ್ಪ ಮೇವು ತರೋದಾಗ್ಲಿ ಮತ್ತೊಂದು ಕೆಲಸಗಳು ಮಾಡೋದಾಗ್ಲಿ ಮಾಡಬೇಕಾಗಿತ್ತು. ಸೊ ನಮಗೆ ಇವೆರಡಕ್ಕೂ ಕಂಪೇರ್ ಮಾಡಿದಾಗ ನಮಗೆ ಕೋಳಿ ಸಕ್ಸಸ್ ಅನಿಸ್ತು, ಹಾಗಾಗಿ ನಾವೇ ಕೋಳಿ ಮಾಡ್ತಾ ಇದೀವಿ. ನಾವು 10 ತಿಂಗಳಿಂದ ನಾವು ಕೋಳಿ ಮಾಡ್ಲಿಕ್ಕೆ ಶುರು ಮಾಡಿದೀವಿ. ನಾವೇ ಒಂದು ಇನ್ಕ್ಯೂಬಿಲೇಟರ್ ಅಂತ ತಂದಿದೀವಿ, ಅಂದ್ರೆ ಮೊಟ್ಟೆಗಳನ್ನ ಹಾಕಿ ಮರಿ ಮಾಡುವಂತದೊಂದು ಮಷಿನ್ ತಗೊಂಬಂದಿದೀವಿ. ಅದರಲ್ಲಿ 150 ಮೊಟ್ಟೆ ಹಾಕಿದ್ರೆ ಒಂದು ಅಪ್ರಾಕ್ಸಿಮೇಟ್ 100 ರಿಂದ 110-120 ಮರಿಗಳು ಬರ್ತವೆ. ಈಗ ಒಂದು 180 ಕೋಳಿಗಳು ಇದಾವೆ ನಮ್ಮ ಹತ್ರ. ಈಗ ಪ್ರತಿ ತಿಂಗಳು ಒಂದೊಂದು ಬ್ಯಾಚ್ ತೆಗಿತಾ ಇತ್ತು, 21 ದಿನಕ್ಕೆ ಮರಿ ಬಂದ್ಬಿಡುತ್ತೆ. ಅದು ಈ ಕೋಳಿ ಮತ್ತೆ ಮೊಟ್ಟೆ ಮಾರಾಟ ಅದನ್ನ ಹೇಗೆ ಮಾಡ್ತೀರಿ? ಸರ್, ಈ ಸದ್ಯಕ್ಕೆ ನಾವಿನ್ನ ಏನು ಮಾರಾಟ ಮಾಡೋಕ್ಕೆ ಪ್ರಯತ್ನ ಮಾಡಿಲ್ಲ, ಯಾಕೆ ನಾವಿನ್ನೂ ಅದನ್ನ ಜಾಸ್ತಿ ಮಾಡಬೇಕು ಅನ್ನೋದು ಪ್ಲಾನಿಂಗ್ನಲ್ಲೇ ಇದ್ದೀವಿ. ಅಟ್ಲೀಸ್ಟ್ ನಮ್ಗೇನಿಲ್ಲ ಅಂದ್ರೆ ಒಂದು 300 ಕೋಳಿ ಆಗ್ಬೇಕು ನಮ್ಮಲ್ಲೇನೆ. ಆವಾಗ ನಮ್ಗೆ ಮಿನಿಮಮ್ ಏನಿಲ್ಲ ಅಂದ್ರೆ 100 ರಿಂದ 150 ಮೊಟ್ಟೆಗಳು ಬರಕ್ ಶುರು ಆಯ್ತು ಅಂದ್ರೆ ನಮಗೆ ಮೊಟ್ಟೆ ಮಾರ್ಕೆಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ರಾಮನಗರದಲ್ಲಿ ನಾವು ವಿಚಾರಿಸಿ ನೋಡಿದಾಗ ಅಲ್ಲಿ ಬೆಂಗಳೂರು ಸೈಡ್ನಲ್ಲಿ ಸ್ವಲ್ಪ ಮಾರ್ಕೆಟ್ ಚೆನ್ನಾಗಿದೆ, ಅಲ್ಲಿ ಅಂದ್ರೆ ಮೊಟ್ಟೆ ರೇಟು ಜಾಸ್ತಿ ಇದೆ, ಮತ್ತೆ ಕೋಳಿದು ನಾಟಿ ಕೋಳಿಗೂ ಸಹಿತ ಸಾಕಷ್ಟು ಬೇಡಿಕೆ ಇದೆ ಕಂಪೇರ್ ಇಲ್ಲಿ ಮಾಡಿದ್ರೆ. ಮುಂದೆ ದೊಡ್ಡ ಪ್ರಮಾಣ ಆದ್ಮೇಲೆ ನೋಡ್ಬೇಕು ಸರ್ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮುಂದುವರಿತೀವಿ. ಈಗ ಸ್ಥಳೀಯ ಮಾರ್ಕೆಟ್ನಲ್ಲಿ ನೀವು ಮಾರಿದ್ರೆ ನಿಮ್ಮ ಆದಾಯ ಕಡಿಮೆ ಆಗುತ್ತೆ ಅನ್ನೋ ಅನ್ಸುತ್ತೆ? ಹೌದು ಸರ್, ಇಲ್ಲಿ ಮಹಾನಗರಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಮಾರ್ಕೆಟ್ ಕಡಿಮೆ ಆಗುತ್ತೆ, ರೇಟು ಕಡಿಮೆನಲ್ಲಿ ಸಿಗುತ್ತೆ. ನಾವು ಮುಖ್ಯವಾಗಿ ಮಹಾನಗರಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಿದ್ವಿ ಅಂತಂದ್ರೆ 100% ಡಬಲ್ ಇದೆ ಸರ್. ಇಲ್ಲಿ ನಾವು 7 ರೂಪಾಯಿ ನಾವು ಒಂದು ಮೊಟ್ಟೆ ಮಾರ್ತೀವಿ, ಅದೇ ನಾವು ಮಹಾನಗರಗಳಿಗೆ ತೊಗೊಂಡು ಹೋದ್ರೆ ಅಲ್ಲಿ 15 ರೂಪಾಯಿ ಒಂದು ಮೊಟ್ಟೆ ಇದೆ. ಮತ್ತೆ ಕೋಳಿನೂ ಸಹಿತ ಅಲ್ಲಿ 400 ಚಿಲ್ಲರೆ ಕೆಜಿ ಮಾಂಸ ತಗೊಳ್ತಾರೆ, ಇಲ್ಲೆಲ್ಲ ಒಂದು 250-300 ರೂಪಾಯಿ ಆದ್ರೆ ಹೆಚ್ಚು. ಹಾಗಾಗಿ ನಾವು ಮಹಾನಗರಗಳನ್ನ ಕಾನ್ಸಂಟ್ರೇಟ್ ಮಾಡಬೇಕು ಸರ್. ಇನ್ನು ನಾವು ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ದಿನ ನಾವು ಸ್ಟಡಿ ಮಾಡ್ಬೇಕಿದೆ ಸರ್, ಯಾಕೆ ಯಾವ ತರ ರೋಗಗಳು ಬರುತ್ತೆ, ಏನೇನು ಚಾಲೆಂಜಸ್ ಬರುತ್ತೆ, ಅವನ್ನೆಲ್ಲ ನೋಡಿಕೊಂಡು ಮುಂದಿನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಸರ್. ನಾವು ಇನ್ನೊಂದು ವರ್ಷ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಸರ್. ಸ್ಟಡಿ ಮಾಡಿ ಇನ್ನೊಂದು ವರ್ಷ ಆದ್ಮೇಲೆ ಅದ್ರ ಬಗ್ಗೆ ಯಾವ ರೀತಿ ಮಾಡ್ಬೇಕು ದೊಡ್ಡ ಪ್ರಮಾಣದಲ್ಲಿ ಪ್ರಯತ್ನ ಮಾಡ್ತೀವಿ. ಇಷ್ಟೆಲ್ಲ ಕೃಷಿ ಚಟುವಟಿಕೆ ಮಾಡ್ತಾ ಇದೀರಲ್ಲ, ನಿಮ್ಗೇನಾದ್ರೂ ತರಬೇತಿ ಇಂಥವೇನಾದ್ರೂ ತಗೊಂಡಿದ್ದೀರಾ ಹೇಗೆ? ಹೌದು ಸರ್, ನಮ್ಗೆ ಇದಕ್ಕೆ ತರಬೇತಿ ತುಂಬಾ ಅವಶ್ಯಕ. ನಮಗೆ ಸಾಕಷ್ಟು ತರಬೇತಿಗಳು ಸಿಗ್ತಾ ಇದೆ, ಆತ್ಮದವರಿಂದ ಇರ್ಬೋದು ಅಥವಾ KVK ಇಂದ ಇರ್ಬೋದು ಅಥವಾ ಯೂನಿವರ್ಸಿಟಿಗಳ ಕಡೆಯಿಂದ ಟ್ರೈನಿಂಗ್ಸ್ಗಳು ಆಗ್ತಾ ಇರುತ್ತೆ. ನಾವೆಲ್ಲ ಮತ್ತೆ ಆನ್ಲೈನ್ ಟ್ರೈನಿಂಗ್ಗಳು ಸಹಿತ ಸಾಕಷ್ಟು ಇದಾವೆ, ನಾವು ಪ್ರತಿಯೊಂದು ಟ್ರೈನಿಂಗ್ಗಳನ್ನೂ ಅಟೆಂಡ್ ಮಾಡ್ತಾ ಇರ್ತೀವಿ, ಸಾಕಷ್ಟು ಅಟೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ಮುಖ್ಯವಾಗಿ ನಾವು ಯಾರು ಯಾವ ಬೆಳೆ ಬೆಳೀತಾ ಇದ್ದಾರೆ ಅಥವಾ ನಮ್ಗೆ ಯಾವ ಬೆಳೆ ಬಗ್ಗೆ ಮಾಹಿತಿ ಬೇಕಾಗಿದೆ, ನಾವು ಆ ಪ್ಲೇಸ್ಗೆ ಹೋಗಿ ಆ ರೈತರುಗಳ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊಂಬರ್ತೀವಿ. ಅಂದ್ರೆ ಅವ್ರ ಅನುಭವ ತಗೊಂಡು ಬಂದ ಮೇಲೆ ನಾವು ಮುಂದಿನ ಇದು ಮಾಡ್ತೀವಿ. ಯಾಕೆಂದ್ರೆ ಏನಾಗ್ಬಿಡುತ್ತೆ, ನಾವು ತಿಳ್ಕೊಂಡಿದ್ದೆ ದೊಡ್ಡದು ಅಂದ್ಕೊಂಬಿಟ್ಟಿರ್ತೀವಿ, ಬಟ್ ಆಕ್ಚುಯಲ್ ಪ್ರಾಬ್ಲಮೇ ಬೇರೆ ಇರುತ್ತೆ. ಹಾಗಾಗಿ ಅದನ್ನ ಯಾರು ಮಾಡ್ತಾ ಇದಾರೆ ಅವ್ರ ಜೊತೆಗೆ ಮಿನಿಮಮ್ ಏನಿಲ್ಲ ಅಂದ್ರೆ ನಾವು ಒಂದು 8-10 ಪ್ಲಾಟ್ಗಳು ವಿಸಿಟ್ ಮಾಡ್ತೀವಿ. ಅದಾದ್ಮೇಲೆ ನಾವು ನಿರ್ಧಾರ ಮಾಡ್ಕೊಂಡು ನಮ್ಮಲ್ಲಿ ಏನೇನು ಚೇಂಜಸ್ ಮಾಡಬೇಕು ಅಂತ ಇದು ಮಾಡ್ಕೊಂಡು ಚೇಂಜಸ್ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗ್ತೀವಿ. ಈಗ ನಿಮಗೆ ಪ್ರಶಸ್ತಿ ಯಾವ್ದಾದ್ರು ಬಂದಿದೆಯಾ? ಹೇಗೆ ವಿಜಯ ಕರ್ನಾಟಕದ ಸ್ಟಾರ್ ರೈತ ಅಂತೇಳಿ ಒಂದಕ್ಕಿತ್ತು, ಅದಕ್ಕೆ ಅದೊಂದು ಪ್ರಶಸ್ತಿ ಬಂದಿದೆ. ಸದ್ಯಕ್ಕೆ ಕೃಷಿನಲ್ಲೇನೆ ಮುಂದುವರಿತಾ ಇದ್ದೀವಿ, ಸರ್ದು ಸಾಕಷ್ಟು ಸಪೋರ್ಟ್ ಇದೆ. ಈಗ ನೀವು ಇಷ್ಟೆಲ್ಲ ಒಂದು ಸಮಗ್ರ ಕೃಷಿ ಒಂದು ಮಾಡ್ತಿದ್ದೀರಾ, ನಮ್ಮ ರೈತ ಬಾಂಧವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ರೈತ ಬಾಂಧವರಿಗೆ ಏನ್ ಹೇಳೋದು ಅಂದ್ರೆ, ನೀವು ಕೃಷಿನ ನೀವು ಆಯ್ಕೆ ಮಾಡಿದಿರಿ ಅಂದ್ರೆ ಕೃಷಿ ಬಿಟ್ಟು ಮತ್ತೆ ಬೇರೆ ಏನು ಕೆಲಸ ಮಾಡಬೇಡಿ. ನೀವು ಕೃಷಿ ಜೊತೆಗೆ ನೀವು ಮತ್ತೊಂದು ಬೇರೆ ಕೆಲಸ ಮಾಡ್ತೀನಿ ಅಂದ್ರೆ ನೀವು ಅದನ್ನು ಮಾಡ್ಲಿಕ್ಕಾಗಲ್ಲ, ಇದನ್ನು ಮಾಡ್ಲಿಕ್ಕಾಗಲ್ಲ. ನೀವು ಇದನ್ನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರೆ ನೀವು ತಿಂಗಳ ಏನಿಲ್ಲ ಅಂದ್ರೆ ಒಂದು 50 ರಿಂದ 1 ಲಕ್ಷ ರೂಪಾಯಿ ತನಕ ನೀವು ಕಾಣ್ಬೋದು. ಆದ್ರೆ ನೀವು ಮಾಡಬೇಕಾಗಿರೋದು ಒಂದೇ, ಕೃಷಿ ಒಂದೇ ಮಾಡ್ಬೇಕು, ಅದ್ ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು. ಅಂದ್ರೆ ನೀವು ಅರ್ಥಪೂರ್ಣವಾಗಿ ಜೀವನ ಸಾಗಿಸ್ತೀವಿ. ಹಾಗಾಗಿ ನಾವು ಕೃಷಿ ಆಸಕ್ತಿ ಮಾಡ್ಕೊಂಡು ಬರುವಂತ ರೈತರುಗಳಿಗೆ ಸಹಿತ ನಾವು ಏನ್ ಹೇಳೋದು ಅಂದ್ರೆ, ನೀವು ಕೃಷಿ ಮಾಡ್ಬೇಕು ಅಂತ ಬರ್ತಾ ಇದ್ರೆ ಕೃಷಿ ಮಾಡಿ, ಅದ್ ಬಿಟ್ಟು ಬೇರೆ ಏನು ಮಾಡ್ಬಿಡಿ. ಇಲ್ಲ, ಅದ್ರ ಜೊತೆಗೆ ಈಗ ಸಮಗ್ರ ಕೃಷಿ ಅಂದಾಗ ಒಂದ್ ಕಡೆ ನೀವು ಏನ್ ಸೀತಾಫಲ ಏನ್ ಬೆಳಿತೀರಿ, ಇನ್ನೊಂದ್ ಕಡೆ ರೋಸ್ ಬೆಳಿತೀರಿ, ಮತ್ತೊಂದ್ ಕಡೆ ಕೋಳಿ ಸಾಕಾಣೆ ಮಾಡ್ತೀರಿ, ಈ ತರ ಮಾಡಿದ್ರೆ ಲಾಭದಾಯಕನೋ ಇಲ್ವೋ? ನಿಮ್ಗೆ ಲೋಕಲ್ ಮಾರ್ಕೆಟ್ ಏನಿದೆ ಫಸ್ಟ್ ನೀವು ಅದನ್ನ ತಿಳ್ಕೊಬೇಕು. ನೀವು ಯಾವುದೇ ಮಾಡ್ರಿ, ನೀವು ಕೊತ್ತಂಬರಿ ಸೊಪ್ಪು ಮಾಡಿ ಬದುಕ್ತಾ ಇರೋರು ನೋಡಿದೀವಿ. ಇಲ್ಲಿ ಒಬ್ರು ರೈತರು ಇದ್ದಾರೆ, ಅವ್ರು ಬರೀ ಸೊಪ್ಪುಗಳನ್ನಷ್ಟೇ ಬೆಳಿತಾರೆ, ಬೇರೆ ಏನು ಬೆಳೆಯಲ್ಲ. ಅವ್ರು ತುಂಬಾ ಚೆನ್ನಾಗಿ ಬದುಕ್ತಾ ಇದಾರೆ. ನಾವೇನು ಹೇಳೋದು ಅಂದ್ರೆ, ನಿಮ್ಮ ಲೋಕಲ್ ಮಾರ್ಕೆಟ್ಗೆ ಏನು ಅವಶ್ಯಕತೆ ಇದೆ ಫಸ್ಟ್ ನೀವು ಅದನ್ನ ಕಾನ್ಸಂಟ್ರೇಟ್ ಮಾಡಿಕೊಂಡು, ನಿಮಗೆ ನೀರಿನ ಮೂಲ ಹೇಗಿದೆ, ನಿಮ್ಮ ಲೇಬರ್ಸ್ ನಿಮ್ಮ ಲೇಬರ್ ಹೇಗಿದ್ದಾರೆ ಅದನ್ನು ನೋಡಿಕೊಂಡು ನೀವು ಪ್ಲಾನ್ ಮಾಡಬೇಕು. ಯಾರೋ ಒಬ್ರು ನಿಂಬೆಹಣ್ಣು ಬೆಳೀತಾ ಇದ್ದಾರೆ ಅಂದ್ಬಿಟ್ಟು ನಾವು ನಿಂಬೆಹಣ್ಣು ಮಾಡೋದಾಗಲಿ, ಯಾರೊಬ್ರು ಗುಲಾಬಿ ಬೆಳೀತಾ ಇದ್ದಾರೆ ಅಂತ ನಾವು ಗುಲಾಬಿ ಮಾಡೋದಾಗಲಿ ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸ್ಟ್ರೆಂತ್ ಏನಿದೆ, ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನ ನೋಡಿಕೊಂಡು ನೀವು ಕ್ರಾಪ್ ಸೆಲೆಕ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಈಗ ಕ್ರಾಪ್ ಸೆಲೆಕ್ಷನ್ ಅಂತೀರಾ, ಅಂದ್ರೆ ಒಂದೇ ಬೆಳೆ ಬೆಳೆಯೋದು ಬೇಡ, ಒಂದಕ್ಕಿಂತ ಹೆಚ್ಚು ಮಾಡಬೇಕು, ಅದು ಲಾಭದಾಯಕ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನಾವು ನೋಡ್ಬೇಕಾಗಿರೋದು ಏನಂದ್ರೆ ಎರಡು ಮುಖ್ಯವಾಗಿ ನೋಡ್ಬೇಕು. ಮೊದಲನೇದಾಗಿ ನೀರು ನೋಡ್ಬೇಕು, ಮತ್ತೆ ಎರಡನೇದು ಲೇಬರ್ ನೋಡ್ಬೇಕು. ಈ ನಮ್ಮ ಇವೆರಡು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ನೀರು ಕಡಿಮೆ ಕೇಳುವಂತ ಕ್ರಾಪ್ಗಳನ್ನ ಮಾಡ್ಕೊಬೇಕು, ಮತ್ತೆ ಕೆಲಸ ಕಡಿಮೆ ಇರುವಂತ ಕ್ರಾಪ್ಗಳು ನೋಡ್ಕೊಬೇಕು, ಮತ್ತೆ ನಮಗೆ ಲೋಕಲ್ ಮಾರ್ಕೆಟ್ ಏನು ಬೇಡಿಕೆ ಇದೆ ಅದನ್ನ ನೋಡ್ಕೊಂಡು ನಾವು ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇಲ್ಲಿ ಪಾಲಿಹೌಸ್ ಮಾಡಿ ನಾವು ಮಾರ್ಕೆಟ್ ಮಾಡ್ತೀವಿ ಅಂದ್ರೆ ಆಗಲ್ಲ, ಯಾಕೆಂದ್ರೆ ಮಾರ್ಕೆಟ್ ಇಲ್ಲ ಪಾಲಿಹೌಸ್ ಅಲ್ಲಿ ನಾವು ಇದು ಮಾಡ್ತೀವಿ ಅಂತಂದ್ರೆ. ಸೊ ಹಾಗಾಗಿ ನಾವಿಲ್ಲಿ ಏನು ಲೋಕಲ್ ಮಾರ್ಕೆಟ್ ಏನಿದೆ, ಲೋಕಲ್ ಮಾರ್ಕೆಟ್ ಏನು ಅವಶ್ಯಕತೆ ಇದೆ ಅದನ್ನ ಮಾಡಿದ್ರೆ ನಾವು 100% ಸಕ್ಸಸ್ ಆಗ್ತೀವಿ. ಒಳ್ಳೇದು ಪ್ರದೀಪ್ ಅವರೇ, ಸಾಕಷ್ಟು ಸುಮಾರು 11-12 ವರ್ಷದಿಂದ ಕೃಷಿ ಮಾಡಿದ್ರ, ಈ ಒಂದು ಕೃಷಿ ಅನುಭವನ ನಮ್ಮ ರೈತ ಬಾಂಧವರ ಜೊತೆಗೆ ಹಂಚಿಕೊಳ್ಳಿಕ್ಕೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಾ? 900-900-888-9047-9047. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಇವರ ಅನುಭವವನ್ನ ಕೇಳಬಹುದು, ಕೇಳಿ ತಿಳ್ಕೊಂಡು ನೀವು ಅದನ್ನ ಅಳವಡಿಸ್ಕೋಬಹುದು. ಒಳ್ಳೇದು ಪ್ರದೀಪ್ ಅವರೇ, ಈ ಒಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಇಂಡಿ ತಾಲೂಕಿನ ಅಹಿರ್ಸಂಗ ಗ್ರಾಮದ ರೈತರಾದ ಪ್ರದೀಪ್ ಚೌಹಾಣ್ ಅವರೊಂದಿಗೆ ಸಮಗ್ರ ಕೃಷಿ ಪದ್ಧತಿಯ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ವಿ ಶ್ರೀಧರ್. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಏನಣ್ಣ, ಏನ್ ಪರೀಕ್ಷೆ ಮಾಡ್ತಿದ್ದೀರಾ? ದ್ರಾಕ್ಷಿಗೆ ಹೊಸ ಹಂದರ ಹಾಕ್ಸೋ ಸಮಯ ಬಂದಿದೆ. ಬಾಳಿಕೆ ಬರುವ ಗಟ್ಟಿ ಮುಟ್ಟಾದ ಹಂದರಕ್ಕೆ ಏನು ಉಪಯೋಗಿಸಬೇಕು? ಅಣ್ಣ, ತಜ್ಞರು ಹೇಳಿದ್ದಾರೆ ದ್ರಾಕ್ಷಿ ಹಂದರಕ್ಕೆ ಮಹಾವೀರ್ ಸ್ಟೀಲ್ ಅನ್ನೇ ಉಪಯೋಗಿಸಬೇಕು. ದ್ರಾಕ್ಷಿ ಹಂದರಕ್ಕೆ ಬೇಕಾಗುವ ಮಹಾವೀರ್ ಸ್ಟೀಲ್ ನ ಆಂಗಲ್, ಫ್ಲಾಟ್ ಮತ್ತು ಚಾನೆಲ್ ಗಳು ನಿಮ್ಗೆ ಅಗತ್ಯವಾಗುವ ಸೈಜ್ ಗಳಲ್ಲೇ ಸಿಗುತ್ತವೆ. ಮಹಾವೀರ್ ಸ್ಟೀಲ್, ಇನ್ಯಾವುದೂ ಬೇಕಾಗಿಲ್ಲ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮ್ಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ, ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ ತಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ಸಂತಸದ ಸುದ್ದಿ. ಶ್ರೀ ಸಿದ್ದೇಶ್ವರ ದೇವಸ್ಥಾನ ಯಾತ್ರಾ ಸಮಿತಿಯು ಆಯೋಜಿಸಿರುವ ಕೃಷಿ ವಸ್ತು ಪ್ರದರ್ಶನವನ್ನು 21-25 ಡಿಸೆಂಬರ್ 2024 ಆಯೋಜಿಸಲಾಗಿದೆ. ಇದರಲ್ಲಿ 300 ವಿದೇಶ ಕಂಪನಿಗಳ ಸಹಭಾಗ. ಜಾನಗಳು ಪ್ರದರ್ಶನ, ಪುಷ್ಪ ಪ್ರದರ್ಶನ, ಕೃಷಿ ವ್ಯವಸಾಯ ಸಲುವಾಗಿ ಪ್ರತಿಷ್ಠಿತ ಕಂಪನಿಗಳ ಯಂತ್ರ ಉಪಕರಣಗಳು, ಔಷಧಿಗಳು, ರಸಗೊಬ್ಬರಗಳು ಮತ್ತು ಉಪಕರಣಗಳು ಖರೀದಿಸಲು ಸುವರ್ಣ ಅವಕಾಶ. ಕೃಷಿ ಇಲಾಖೆ ಮತ್ತು ವೇದ ಮಂಡಳಿಗಳ ವಿಶೇಷ ದಾಲನಗಳು. ಮಹಾರಾಷ್ಟ್ರ ಸರ್ಕಾರದ ಕೃಷಿ ಇಲಾಖೆ ಆತ್ಮ ಜಿಲ್ಲಾ ಪರಿಷತ್ ಸೋಲಾಪುರದ ವಿಶೇಷ ಸಹಭಾಗಿತ್ವದೊಂದಿಗೆ 54ನೇ ರಾಜಮಂಟದ ಶ್ರೀ ಸಿದ್ದೇಶ್ವರ ಕೃಷಿ ಮತ್ತು ಜಾನುವಾರು ಪ್ರದರ್ಶನ 2024 ಹೋಮ್ ಮೈದಾನ್ ಸೋಲಾಪುರ್. ಎಲ್ಲರಿಗೂ ಉಚಿತ ಪ್ರವೇಶ ಇದ್ದಿದೆ. ಭಾರತ ಸರ್ಕಾರ ನೇ ದೇಶ ಭರ ಮೇ 21ವೀ ಪಶುಧನ್ ಗಣನಾ ಆರಂಭ ಕರ್ ದಿ ಹೈ. ಸರ್ಕಾರಿ ಕರ್ಮಚಾರಿ ಆಪ್ಕೆ ಘರ್ ಭೀ ಆತೆ ಹೀ ಹೋಂಗೆ. ಸಭಿ ಪಶುಪಾಲಕ್ ಅಪ್ನೆ ಪಶುವೋ ಕಿ ಸಹಿ ಜಾನ್ಕಾರಿ ದೇ ತಾಕಿ ಸರ್ಕಾರ ಆಪ್ಕೆ ಲಿಯೆ ಬೆಹತರ್ ಯೋಜನಾಯೆ ಬನಾ ಸಕೆ. ಯಾದ್ ರಹೇ, ಅಕ್ಟೋಬರ್ 2024 ಸೇ ಫರ್ವರಿ 2025 ಕಿ 21ವೀ ಪಶುಧನ್ ಗಣನಾ ಮೇ ಪೋಲ್ಟ್ರಿ, ಪಾಲ್ತು ಪಶುವೋ ಔರ್ ಅವಾರಾ ಪಶುವೋ ಕಿ ಕುಲ 219 ನಸ್ಲೋ ಕಾ ಡೇಟಾ ಸಂಗ್ರಹ ಕಿಯಾ ಜಾ ರಹಾ ಹೈ. ಕೋಯಿ ಭೀ ಪಶು ಛೂಟ್ನೆ ನಾ ಪಾಯೆ. ಮೇರೆ ಪಶು ಮೇರಿ ಜಾನ್ಕಾರಿ, ಹೋಗಿ ಸಮೃದ್ಧ

ಕುಡಿಸಿ ಬೆಲ್ಲದೇರ ಕಸಿ ಅಪ್ಪನ ಗುಡಿಯ ಕಟಸಿ ಮ್ಯಾಲ ಕಸ ಕುಂದರಸಿ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಕಲ್ಲ ಕಲ್ಲ ಕೊಡಿಸಿ ಬೆಲ್ಲದೇರ ಕಸಿ ಅಪ್ಪನ ಗುಡಿಯ ಕಟಸಿ ಮೇಲೆ ಕಸ ಕುಂದರಸಿ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಬೆಂಡೆ ಓಡಾರು ತೆಂಗ ಸಕ್ಕರೇರವರು ಉಗಾದ ಮಾಸ್ತಿನ ಹೊಳೆಯಾಗಿರವರು ಪಾತಾಳ ಗಂಗಾನ ಜಳಕ ಮಾಡವರು ತರಸ್ತ ಊರಿಗೆ ಬರವರು ಚೌಳ ನೀರ ನೀರ ಅಂಗಳ ಕೊಡೆಯವರು ಅಪ್ಪನ ಪವಳಿ ತುಳಿಯವರು ಅಯ್ಯಾಗ ಭೇಟಿ ಕೊಡವರು ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಎತ್ತ ಬಂಡಿ ಓಡಾರು ಟೆಂಗು ಸಾಕೋರೇರವರು ಉಗಾದ ಮಾಸ್ತಿನ ಹೊಳೆಯಾಗಿರವರು ಪಾತಾಳ ಗಂಗಾನ ಜಳಕ ಮಾಡವರು ಉದಿಸ್ತ ಊರಿಗೆ ಬರವರು ಚೌಳೀರ ಚೌಳೀರ ಅಂಗಳ ಕೊಡೆಯವರು ಅಪ್ಪನ ಪವಳಿ ತೊಳೆಯವರು ನಿಮ್ಮಲ್ಲಯ್ಯಾಗ ಭೇಟಿ ಕೊಡವರು ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಮಲ್ಲಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಮುಂದಿಕೊಳ್ಳವರು ಬದಿಗೋದವರು ಒತ್ತಿಗೋದವರಿಂದ ಚಂದ ತಾಳವರು ಡೊಳ್ಳ ತಾಳವರಿಂದ ಕಂಚ ಕತ್ತವರು ಪಾಲಕಿ ಹೊತ್ತವರಿಂದ ಕಂಚ ಕಸ್ತವರು ಕಂಚ ಕಸ್ತವರಿಂದ ಪಾರಿ ಕರ್ಸವರು ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಕಿಳ್ಕೊಳ್ಳವರು ಒತ್ತಿಗೋದವರು ಒತ್ತಿಗೋದವರಿಂದ ಕಳ್ಳ ತಾಳವರು ಡೊಳ್ಳ ತಾಳವರಿಂದ ಕಂಚ ಕಳಸವರು ಕಂಚ ಕಳಸವರು ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಲಂಬೋದು ಶಾರ ನಿರುಟ್ಟನ ಮಲ್ಲ ಇದೆ ವಾರ ಹಾವ ಕಚ್ಚಿದ್ರ ಪರಿವಾರ ಇಲ್ಲಿ ಗಾಢ ಮುಗ್ತಾರ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಶೈಲಂಬೋದು ಶಾರ ಲುಟ್ಟನ ಮಲ್ಲ ಇದೆ ವಾರ ಹಾವ ಕಚ್ಚಿದ್ರ ಪರಿವಾರ ಇಲ್ಲಿ ಗಾಢ ಮುಗ್ತಾರ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ನೋಡ ಬನ್ನಿರಿ ಬಸು ಅಯ್ಯಾಗ ಸಣ್ಣ ತೇರ ಸನ್ನಿಪನ ತೇರ ಸನ್ನೆಳೆ ಸರಪುಣಿ ಸಂಗಮನ ತಾನ ತೇರ ತೇರ ನೋಡೋನ ಬನ್ನಿ ರೇ ವಾರಿಗವರು ದೇವರಿಗೋಗೋನ ಬನ್ನಿ ರೇ ತೇರ ನೋಡೋನ ಬನ್ನಿ ರೇ ವಾರಿಗರು ದೇವರಿಗೋಗೋನ ಬನ್ನಿ ರೇ ತೇರ ಸಣ್ಣ ತೇರ ಸನ್ನಿಪನ ತೇರ ಸನ್ನೆಳೆ ಸರಪುಣಿ ಸಂಗಮನ ತಾನ ತೇರ ತೇರ ನೋಡೋನ ಬನ್ನಿ ರೇ ವಾರಿಗವರು ದೇವರಿಗೋಗೋನ ಬನ್ನಿ ರೇ ತೇರ ನೋಡೋನ ಬನ್ನಿ ರೇ ವಾರಿಗರು ದೇವರಿಗೋಗೋನ ಬನ್ನಿ ರೇ ಗಿಡ ಗಿಡನ ತೇರ ಗಿರಿಯ ಮುತ್ಯಾನ ತೇರ ಗಿಡೇರ ಸ್ವಾಮಿ ಗಿಡೈ ಮುತ್ಯಾನ ತೇರ ತೇರ ನೋಡೋನ ಬನ್ನಿ ರೇ ವಾರಿಗವರು ದೇವರಿಗೋಗೋನ ಬನ್ನಿ ರೇ ತೇರ ನೋಡೋನ ಬನ್ನಿ ರೇ ವಾರಿಗರು ದೇವರಿಗೋಗೋನ ಬನ್ನಿ ರೇ ಗಿಡ ತೇರ ಗಿರಿಯ ಮುತ್ಯಾನ ತೇರ ಗಿಡೇರ ಸ್ವಾಮಿ ಗಿಡೈ ಮುತ್ಯಾನ ತೇರ ತೇರ ನೋಡೋನ ಬನ್ನಿ ರೇ ವಾರಿಗವರು ದೇವರಿಗೋಗೋನ ಬನ್ನಿ ರೇ ತೇರ ನೋಡೋನ ಬನ್ನಿ ರೇ ವಾರಿಗರು ದೇವರ ಜ್ಞಾನ ತೇರ ನಕ್ಷಿ ಶರದ ರುದ್ರೈ ಮುತಿ ತೇರ ತೇರ ನೋಡೋಣ ಬನ್ನಿರೆ ವಾರಿಗೌರು ದೇವರಿಗೋಗೋಣ ಬನ್ನಿರೆ ತೇರ ನೋಡೋಣ ಬನ್ನಿರೆ ವಾರಿ